ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಬಾಯಲ್ಲಿ ನೀರೂರಿಸುವಂತಹ ನಂದಿನಿಯ ಟೇಸ್ಟಿ ಮೈಸೂರ್ ಪಾಕ್ ಧಾರವಾಡ ಪೇಡ ಸಿಹಿ ಉತ್ಪನ್ನಗಳ ಗರಿಷ್ಠ ಮಾರಾಟದ ಮೇಲೆ 10% ಡಿಸ್ಕೌಂಟ್ ಇದೀಗ ನಂದಿನಿ ಸಿಹಿ ಉತ್ಸವದಲ್ಲಿ. ಇದೇ August 19 ಪ್ರಾರಂಭ. ಎಲ್ಲಾ ಹಬ್ಬಗಳನ್ನ ನಂದಿನಿ ಸಿಹಿಯೊಂದಿಗೆ ಆಚರಿಸಿ. ಇದು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಕೊಡುಗೆ. ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ. ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕೇಳುಗರೆ, ಇಂದಿನ ಈ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಅನುಭವದ ಕುರಿತು ಲಕ್ಷ್ಮೀನಾರಾಯಣ ಭಟ್ ಮಂಜೇಶ್ವರ ಅವರೊಡನೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಮಂಜೇಶ್ವರ ತಾಲೂಕು ಬಲಿಪಗುಳಿ ಕೋಳಿಯೂರಿನ ಲಕ್ಷ್ಮೀನಾರಾಯಣ ಭಟ್ ಅವರಿದ್ದಾರೆ. ಇವರು ಕಳೆದ 3 ದಶಕಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಂಥವರು. ವಿಶೇಷವಾಗಿ ಅಡಿಕೆ ಬೆಳೆಯನ್ನ ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಅದರಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಯನ್ನ ಬೆಳೀತಾ ಇರುವಂತಹ ಅವರು. ಇವತ್ತು ಅವರ ಅನುಭವವನ್ನ ಕೇಳೋಣ. ಲಕ್ಷ್ಮೀನಾರಾಯಣ ಭಟ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ, ಕಳೆದ 3 ದಶಕಗಳ ಕೃಷಿ ಅನುಭವ ನಿಮಗೆ ಯಾವ ಪಾಠವನ್ನ ಕಲಿಸಿದೆ ಅಂತ? ಕೃಷಿಯಿಂದ ನಮಗೆ ಸ್ವಾವಲಂಬನೆಯಾಗಿ ಒಂದು ಬದುಕನ್ನು ರೂಪಿಸಿಕೊಳ್ಬಹುದು. ಮತ್ತೆ ಬೇರೆ ಬೇರೆ ಎಡೆಬೆಳೆ ಇತ್ಯಾದಿ ಅಡಿಕೆಯೊಂದಿಗೆ ಎಡೆಬೆಳೆಯನ್ನು ಮಾಡ್ತಾ ಇದ್ದೇನೆ. ಇದರಿಂದಾಗಿ ನಮ್ಮ ಆದಾಯವು ಜಾಸ್ತಿ ಆಗ್ತದೆ. ಹೌದು ಸರ್. ಈಗ ನಿಮ್ಮ ಸ್ವಲ್ಪ ಹಿನ್ನೆಲೆಯನ್ನ ಹೇಳಿ. ನೀವು ಮೂಲತಃ ಕೃಷಿ ಕುಟುಂಬದವರೇ, ಸ್ವಲ್ಪ ಹಿನ್ನೆಲೆಯ ಬಗ್ಗೆ ಹೇಳಿ. ಎಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ರಿ, ಕೃಷಿಗೆ ಹೇಗೆ ಬಂದ್ರಿ, ಆವಾಗ ಹೇಗಿತ್ತು ಕೃಷಿ ಜೀವನ ಅಂತ? ನಾನು ಕೃಷಿ ಕುಟುಂಬದಿಂದಲೇ ಬಂದವನು. ತಂದೆ ಅಜ್ಜಂದಿರು ಎಲ್ಲ ಕೃಷಿಯೇ ಮಾಡ್ತಾ ಇದ್ರು. ನಾನು ಎಜುಕೇಶನ್ ಕ್ವಾಲಿಫಿಕೇಶನ್ ಒಂದು BA LLB ಮತ್ತೆ DBM ಅಂತ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸ್ ಅನ್ನು ಮಾಡಿದ್ದೇನೆ. ಆಮೇಲೆ ಸ್ವಲ್ಪ ಸಮಯ ಕೆಲಸದಲ್ಲಿದ್ದೆ, ಮೈಸೂರು ಮೆಡ್ರಾಸ್ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕೆಲಸದಲ್ಲಿದ್ದೆ. ಅದರ ನಂತರ ನಾನು ಕೃಷಿಗೆ ಬಂದೆ. ನನಗೆ ಮೂಲತಃ ಕೃಷಿಯಲ್ಲೇ ಆಸಕ್ತಿ ಜಾಸ್ತಿ. ಸರಿ ಸರಿ. ಆದ್ದರಿಂದ ನಾನು ಕೃಷಿಯನ್ನೇ ಪ್ರೊಫೆಷನ್ ಆಗಿ ಮುಂದುವರಿಸಿದೆ. ವಿದ್ಯಾಭ್ಯಾಸ ನಂತರ ಉದ್ಯೋಗವನ್ನ ಕೈಗೊಂಡು ನಂತರ ಕೃಷಿಗೆ ಬಂದಂತವರು ನೀವು. ಆವಾಗ ಒಂದು ಕೃಷಿ ಪರಿಸ್ಥಿತಿ ಹೇಗಿತ್ತು? ನಿಮ್ಮ ಹಿರಿಯರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಏನಾದರೂ ಬದಲಾವಣೆ ಬೇಕು ಅಂತ ಅನಿಸ್ತಾ ಇತ್ತ ನಿಮ್ಗೆ ಅವಾಗ? ಹಿರಿಯರು ಮಾಡುತ್ತಿರುವುದು ಕೃಷಿ ಸರಿಯಾಗಿ ಇತ್ತು. ನಮಗೆ ಸ್ವಲ್ಪ ನಮ್ಮದೇ ಒಂದು ಆಲೋಚನೆಯಲ್ಲಿ ನಮ್ಮದೇ ಒಂದು ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ನಮಗೆ ತೋರ್ತಾ ಇತ್ತು. ಈಗ ಸಾಮಾನ್ಯವಾಗಿ ಕೃಷಿ ಕುಟುಂಬದಲ್ಲಿ ಹೇಳುವಂತಹದ್ದು, ಎಷ್ಟೇ ಪ್ರಾಯ ಆದ್ರೂ ಕೂಡ ಮಕ್ಕಳಿಗೆ ಒಂದು ಜವಾಬ್ದಾರಿಯ ಹಸ್ತಾಂತರ ಸರಿಯಾಗಿ ಆಗ್ತಾ ಇಲ್ಲ ಅಂತ ನಿಮ್ಮ ಅನುಭವಕ್ಕೆ ಬಂದಿದ್ದೀರೇನಾದ್ರು? ಅಲ್ಲ, ಕೆಲವು ಕಡೆ ಹಾಗೆ ಆಗ್ತಾ ಉಂಟು. ಆದ್ರೆ ನನ್ನದಲ್ಲಿ ತೊಂದರೆ ಇಲ್ಲ. ನಮ್ಮ ತಂದೆ ಎಲ್ಲ ನಮಗೆ ಒಳ್ಳೆ ರೀತಿಯ ಸಪೋರ್ಟ್ ಮಾಡ್ತಾ ಇದ್ರು. ಯಾವ್ದನ್ನು ಮಾಡೋದು, ಯಾವ್ದ ಕೃಷಿ ಮಾಡುವಾಗ ನಾವೀಗ ಅವರ ಜೊತೆಯಲ್ಲಿ ಮಾಡುವಾಗ ಅಥವಾ ನಾವು ಹೊಸದಾಗಿ ಮಾಡುದಿದ್ರೆ ನನಗೆ ಯಾವಾಗಲೂ ಅವರ ಸಪೋರ್ಟ್ ಇತ್ತು, ಅದು ಮಾಡಬೇಡ ಹಾಗೆ ಅಂತ ಹೇಳ್ತಾ ಇರ್ಲಿಲ್ಲ. ಸರಿ, ಈಗ ನಿರ್ಧಾರವನ್ನೆಲ್ಲ ಯಾರು ಕೈಗೊಳ್ತಾ ಇದ್ರು? ನೀವು ತಗೊಳ್ತಾ ಇದ್ರು ಅಥವಾ ನಿಮ್ಮ ಹಿರಿಯರು ತಗೊಳ್ತಾ ಇದ್ರು? ಹೆಚ್ಚಾಗಿ ಹಿರಿಯರೇ ತಗೊಳ್ತಾ ಇದ್ರು, ಆದ್ರೂ ಅವ್ರ ಒಮ್ಮೊಮ್ಮೆ ನಮ್ಮ ಹತ್ರ ಸಲಹೆಯನ್ನು ಕೇಳ್ತಾ ಇದ್ರು, ಮಾಡಿದ್ರೆ ಹೇಗೆ ಹೀಗೆ ಮಾಡಿದ್ರೆ ಒಳ್ಳೇದಂತ ಒಂದೊಂದ್ಸರಿ ಕೇಳ್ತಾ ಇದ್ರು. ಈಗ ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿ ಮಾಡುವಂತವರು ಅಗತ್ಯ ಮಾಡುವಂತಹದ್ದಿರಬಹುದು ಅಥವಾ ಬುಡ ಬಿಡಿಸುವಂತಹದ್ದಿರಬಹುದು ಅಥವಾ ನೀರಾವರಿ ವ್ಯವಸ್ಥೆ ಇರಬಹುದು, ಇದರಲ್ಲಿಯೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲೇ ಮಾಡ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಅದೆಲ್ಲವೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯ, ಅದಕ್ಕಾಗಿ ಬದಲಾವಣೆ ಅಗತ್ಯ ಆಗಿದೆ. ನಿಮ್ಮ ಒಂದು ಪರಿಸ್ಥಿತಿ ಹೇಗಿದೆ? ಹೌದು, ಈಗಿನ ಕಾಲದಲ್ಲಿ ಈಗ ನಮಗೆ ಈ ಲೇಬರ್ ಪ್ರಾಬ್ಲಮ್ ತುಂಬಾ ಜಾಸ್ತಿ. ಹೌದು, ಆದ ಕಾರಣ ನಾವು ಅದನ್ನು ಕೃಷಿಯ ಮಾಡುವ ವಿಧಾನದಲ್ಲಿಯೂ ಕೂಡ ಸ್ವಲ್ಪ ಬದಲಾವಣೆ ಅತ್ಯಗತ್ಯ. ಸ್ವಲ್ಪ ವಿವರವಾಗಿ ಹೇಳಿ, ಹೇಗೆ ಬದಲಾವಣೆ ಮಾಡ್ಕೊಂಡಿದ್ರಿ ಅಂತ? ಈಗ ಉದಾಹರಣೆಗೆ ಅಡಿಕೆ ಸಸಿ ನೆಡುವಾಗ ಮೊದಲಿನ ಕಾಲದಲ್ಲಿ ತಟ್ಟು ಮಾಡಿ ಅದನ್ನು ಅಡಿಕೆ ಸಸಿ ನೆಡ್ತಾ ಇದ್ರು. ಹೌದು, ಈಗ ತಟ್ಟು ಮಾಡುವ ಅಗತ್ಯ ಇದ್ರೆ ಇಳಿಜಾರು ಪ್ರದೇಶ ಗುಡ್ಡ ಪ್ರದೇಶಗಳಲ್ಲಿದ್ದರೆ ಕುತ್ತಿ ಕುದಲ್ಗಳನ್ನು ತೆಗೆದು ಅಡಿಕೆ ಸಸಿ ನೆಡಬಹುದು. ಹೌದು, ಅದು ಮತ್ತೆ ಮೇಲ್ಮಣ್ಣು ಕೂಡ ಅದರಿಂದ ನಮಗೆ ಹಾಳಾಗುವುದಿಲ್ಲ. ಈಗ ತಟ್ಟು ಮಾಡಿದಾಗ ಮೇಲ್ಮಣ್ಣು ಅಡಿಗೆ ಬಿದ್ದು ಫಲವತ್ತಾದ ಮಣ್ಣು ಅಡಿಗೆ ಬಿದ್ದು ಅದರಿಂದಾಗಿ ಬೆಳೆ ಸ್ವಲ್ಪ ಕಡಿಮೆ ಆಗಬಹುದು. ಈ ರೀತಿ ಇಳಿಜಾರು ಪ್ರದೇಶದಲ್ಲಿ ಅಥವಾ ಗುಡ್ಡ ಪ್ರದೇಶದಲ್ಲಿ ಕುತ್ತಿ ಕುದಲ್ಗಳನ್ನು ತೆಗೆದು ಅಲ್ಲಿ ಹೊಂದ ಮಾಡಿ ಅಡಿಕೆ ಸಸಿ ನೆಟ್ಟಲ್ಲಿ ಉತ್ತಮ ಇಳುವರಿಯನ್ನು ಕೊಡಬಹುದು. ಉದಾಹರಣೆಗೆ ನಾನೀಗ ಒಂದು 10 ವರ್ಷದಿಂದ ಒಂದು ಸ್ಥಳ ತೆಕ್ಕೊಂಡು ಸುಂಕದಘಟ್ಟೆ ಅಂತ ಹೇಳುವ ಸ್ಥಳದಲ್ಲಿ ಇದ್ದೇನೆ. ಮಂಜೇಶ್ವರದಿಂದ ಒಂದು 10 ಕಿಲೋಮೀಟರ್ ದೂರ ಸುಂಕದಘಟ್ಟೆ, ಅಲ್ಲಿ ಆ ಪರಿಸರದಲ್ಲಿ ಇದ್ದೇನೆ. ಅಲ್ಲಿ ಈಗ ನಾನು ಸ್ವಂತ ನನ್ನ ಅಭಿಪ್ರಾಯದ ಪ್ರಕಾರವೇ ನಾನು ಕೃಷಿ ಮಾಡ್ತಾ ಇರೋದು. ಮೊದಲು ನಾನು ಕೂಡು ಕುಟುಂಬದಲ್ಲಿ ಎಲ್ಲ ಒಟ್ಟಿಗೆ ಇದ್ದೆವು. ಸರಿ, ಈಗ ನನ್ನ ಸ್ವಂತ 10 ವರ್ಷದಿಂದ ನನ್ನ ರೀತಿಯ ಇದರಲ್ಲಿ ಮಾಡ್ತಾ ಇದ್ದೇನೆ ಕೃಷಿಯನ್ನು. ನಿಮ್ಮ ಯೋಜನೆಯ ಅನುಷ್ಠಾನ ಹೇಗಾಯ್ತು ಹೇಳಿ. ಅಲ್ಲ, ನೀವು ಹೀಗೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಲ್ಲ ಹೊಸದಾಗಿ ಜಾಗ ಖರೀದಿ ಮಾಡಿದಾಗ, ಅದನ್ನ ಹೇಗೆ ನೀವು ಅನುಷ್ಠಾನಕ್ಕೆ ತಂದ್ರಿ ಅಂತ? ಹೌದು, ನಾವೀಗ ಕೂಡು ಕುಟುಂಬದಲ್ಲಿರುವಾಗ ನಮ್ಮ ಇಲ್ಲಿ ಒಂದು ಜಾಗ ನೋಡಿ ನಾವು ತಗೊಂಡು ಸುಂಕದಘಟ್ಟೆ ಪರಿಸರದಲ್ಲಿ ಒಂದು 3 ಎಕರೆ ಜಾಗ ತಗೊಂಡೆ. ಸರಿ, ಅಲ್ಲಿ ಅಡಿಕೆ ಸಸಿ ಮತ್ತವರು ನಾನು ತಗೊಳ್ಳುವಾಗಲೇ ಹಾಕಿತ್ತು, ಅದನ್ನೇ ನಾನು ಡೆವಲಪ್ ಮಾಡಿದೆ. ಅದು ಸ್ವಲ್ಪ ತಗ್ಗು ಇಳಿಜಾರು ಪ್ರದೇಶ, ಅಲ್ಲಿ ಗುಡ್ಡದಲ್ಲಿ ಹಾಕಿದ ಸಸಿಗಳು, ಅದರಲ್ಲಿ ಕಾಳು ಮೆಣಸು, ಆಮೇಲೆ ಕೊಕ್ಕೋ, ಬಾಳೆ, ತೆಂಗು ಇತ್ಯಾದಿಗಳನ್ನು ಬೆಳೀತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ಈಗ ಮಿಶ್ರ ಬೆಳೆಯನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಒಂದು ಬೆಳೆಗೂ ಇನ್ನೊಂದು ಬೆಳೆಗೂ ಒಂದು ರೀತಿಯ ಪೈಪೋಟಿ ಇರ್ತದೆ, ಅದನ್ನ ತಪ್ಪಿಸುವುದಿದ್ರೆ ಹೇಗೆ ಅಂತ? ಒಂದು ಬೆಳೆಗೆ ಇನ್ನೊಂದು ಬೆಳೆಗೆ ಪೈಪೋಟಿ ತಪ್ಪಿಸುವುದು ಸಾಧಾರಣವಾಗಿ ಅಡಿಕೆ ಮರದಲ್ಲಿ ಅಡಿಕೆ ತೆಂಗು ಅಡಿಕೆ ಮತ್ತೆ ಕೊಕ್ಕೋ ಬಾಳೆ ಇದಕ್ಕೆ ದೊಡ್ಡ ಪೈಪೋಟಿ ಬಿದ್ದಾಗೆ ಕಾಣುದಿಲ್ಲ ನನಗೆ ನೋಡುವಾಗ. ಅಲ್ಲ, ಸಾಮಾನ್ಯವಾಗಿ ಈಗ 1 ಎಕರೆ ಪ್ರದೇಶದಲ್ಲಿ ಅಡಿಕೆ ಹಾಕೋದಿದ್ರೆ 450 ಅಡಿಕೆ ಮರ ನಿಲ್ತದೆ 1 ಎಕರೆಗೆ ಅಂತ. ಅಂತ ಸಂದರ್ಭದಲ್ಲಿ ಕೊಕ್ಕೋ ಗಿಡ ಎಷ್ಟು ಹಾಕಬೇಕು 1 ಎಕರೆಗೆ, ಬಾಳೆ ಗಿಡ ಎಷ್ಟು ಹಾಕಬೇಕು, ಎಷ್ಟು ಅಂತರವನ್ನ ಪಾಲಿಸಬೇಕು ಈ ಬಗ್ಗೆ? ಹೌದು, ಅದೀಗ ನಾನು ಹೇಳಿದಾಗೆ ಈ ಇಳಿಜಾರು ಇರುವ ಪ್ರದೇಶದಲ್ಲಿ ಆದ್ರೆ ಈ ಬಿಸಿಲಿನ ಬೆಳಕು ಅದಕ್ಕೆ ಸ್ವಲ್ಪ ಸಿಗುತ್ತದೆ. ಹೇಳಿದ್ರೆ ಅಂತರ ಅಂತರ ಆಗುವಾಗ ಅದರಲ್ಲಿ ಬೆಳಕಿನ ಪ್ರಾಬ್ಲಮ್ ಅಷ್ಟು ಬರುವುದಿಲ್ಲ. ಅಂದ್ರೆ ಒಂದು ಗಿಡದ ನೆರಳು ಇನ್ನೊಂದಕ್ಕೆ ಬೀಳುವುದಿಲ್ಲ, ಹೆಚ್ಚು ಅಷ್ಟು ಬೀಳುವುದಿಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ, ಬೀಳುತ್ತದೆ ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಆಗ್ತದೆ. ಮತ್ತೆ ದೂರ ದೂರ ಕೊಕ್ಕೋ ಸಾಧಾರಣ ನಾವೀಗ ತೋಟದಲ್ಲಿ ಆದ್ರೆ ಒಂದು 60 ಫೀಟ್ ದೂರಕ್ಕೆ ಒಂದೊಂದು ಹಾಕ್ಬಹುದು, ಒಂದು ಗಿಡದಿಂದ ಒಂದು ಗಿಡಕ್ಕೆ ಒಂದು 60 ಫೀಟ್ ದೂರಕ್ಕೆ ಹಾಕ್ಬಹುದು. ಮತ್ತೆ ಎರಡು ಒಂದು ಸಾರಿ ಹಾಕಿ ಒಂದು ಸಾರಿ ಖಾಲಿ ಬಿಡಬೇಕು. ಯಾಕೆ ಅದು ಅಂದ್ರೆ ದೂರ ಸ್ವಲ್ಪ ಅಂತರ ಇದ್ರೆ ಒಳ್ಳೇದು, ಗ್ಯಾಪ್ ಅಂತರ ಇದ್ರೆ ಒಳ್ಳೇದು. ಅಲ್ಲಿ ಬಾಳೆ ಹಾಕ್ಬಹುದಾ? ಬಾಳೆ ಹಾಕ್ಬಹುದು, ಬಾಳೆ ಹಾಕ್ಬೋದು. ಬಾಳೆ ಹಾಗೆ ಒಂದು 20 ಫೀಟ್ 25 ಫೀಟ್ ಗ್ಯಾಪ್ ಕೊಡ್ಬೇಕು ಒಂದು ಬಾಳೆ. ಅಡಿಕೆ ತೋಟಲ್ಲಿ ಆದ ಕಾರಣ ಇಲ್ಲದಿದ್ರೆ ನಮಗೆ ಆಚೆ ಈಚೆ ಹೋಗ್ಲಿಕ್ಕೆ ಈ ಮದ್ದು ಬಿಡ್ಲಿಕ್ಕೆ ಅದಕ್ಕೆಲ್ಲ ಬಾರಿ ಕಷ್ಟ ಆಗ್ತದೆ. ಹೌದು ಹೌದು. ಆಮೇಲೆ ಕೊಕ್ಕೋದ ಬೇರಿನಿಂದಾಗಿ ಅಡಿಕೆಗೆ ಏನಾದ್ರೂ ತೊಂದರೆ ಆಗ್ತದ? ಕೊಕ್ಕೋದ ಬೇರಿನಿಂದಾಗಿ ಅಂತ ನನಗೆ ಅಷ್ಟು ಕಾಣುದಿಲ್ಲ, ಆದ್ರೆ ಸ್ವಲ್ಪ ನಾವು ಅದಕ್ಕೆ ಬೇರೆ ಈಟು ಕೊಡದಿದ್ರೆ. ಮಿಶ್ರ ಬೆಳೆಯನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕೊಕ್ಕೋ ಬೆಳೆಯಿಂದಾಗಿ ಅಡಿಕೆ ಗಿಡಗಳಿಗೆ ಅಥವಾ ಅಡಿಕೆ ಫಸಲಿಗೆ ಏನಾದ್ರೂ ತೊಂದರೆ ಆಗ್ತದ ಅಂತ? ಕೊಕ್ಕೋ ಗಿಡ ಅಂತರ ಸಾಕಷ್ಟು ಕೊಡದಿದ್ದಲ್ಲಿ ಅಡಿಕೆ ಬೆಳೆಗೆ ತೊಂದರೆ ಆದಿತ್ತು. ಮತ್ತೆ ಎಡೆ ಗಿಡಗಳನ್ನು ನೆಡುವಾಗ ಅದಕ್ಕೆ ಸಾಕಷ್ಟು ಬೆಳಕು ಲಭ್ಯವಾಗುವುದಿಲ್ಲ. ಹೌದು, ಹಾಗಾದ ಕಾರಣ ಕೊಕ್ಕ ನೆಡುವಾಗ ಬಹಳಷ್ಟು ಅಂತರ ಇಡುವಂತದ್ದು ಒಳ್ಳೇದು. ಜೊತೆಗೆ ಒಂದು ಸಾಲು ಬಿಟ್ಟು ಒಂದು ಸಾಲು ನೆಟ್ಟರೆ ಒಳ್ಳೇದು. ಅದು ಒಳ್ಳೇದು. ಆಮೇಲೆ ಬದಿಗಳಲ್ಲಿ ಸುತ್ತ ಬದಿಯಲ್ಲಿ ನೆಡಬಹುದು, ತೋಟದ ಸುತ್ತ ಬದಿಯಲ್ಲಿ. ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ, ಪ್ರತಿ ಅಡಿಕೆ ಮರದ ಅಡಿಯಲ್ಲಿ ಕೂಡ ನೆಟ್ಟಿದ್ದೇನೆ ಬದಿಯಲ್ಲಿ. ಅಂದ್ರೆ ಬದಿಯಲ್ಲಿ ಅದರಲ್ಲಿ ಆಚೆ ಮತ್ತೆ ನಮಗೆ ಬೆಳಕಿನ ಪ್ರಶ್ನೆ ಬರುವುದಿಲ್ಲ, ಸೈಡಿಗೆ ಅದು ಬೆಳಕು ಸಿಗ್ಲಿಕ್ಕೂ ಸಿಗ್ತದೆ. ಹಾಗೆ ಬದಿಯಲ್ಲಿ ಸುತ್ತ ನಾನು ನೆಟ್ಟಿದ್ದೇನೆ. ಅಲ್ಲ, ಈಗ ಅಡಿಕೆಯ ತೋಟದ ಸುತ್ತಲ್ಲಿ ಸಾಮಾನ್ಯವಾಗಿ ಹಲಸಿನ ಮರವೋ ಮಾವಿನ ಮರವೋ ತೇಗದ ಮರವೋ ಹಾಕುವಂತ ಒಂದು ಅಭ್ಯಾಸ ಇರ್ತದೆ, ನಿಮ್ಮಲ್ಲಿ ಇಲ್ವಾ? ಇದೆ, ಕೆಲವು ಕಡೆ ಇದೆ. ಅಂತ ಸ್ಥಳದಲ್ಲಿ ಬಿಟ್ಟಿದ್ದೇನೆ, ಇಲ್ಲದ ಕಡೆಯಲ್ಲಿ ಬದಿಯಲ್ಲಿ ಸುತ್ತ ನೆಟ್ಟಿದ್ದೇನೆ. ಕಾಳು ಮೆಣಸನ್ನ ಬೆಳೆಯುವುದಿದ್ರೆ ಹೇಗೆ? ಕಾಳು ಮೆಣಸು ನಾನು ಪ್ರತಿ ಮರಕ್ಕೂ ಅದರಲ್ಲಿ ಸಾಧಾರಣ ನಟ್ಟದಲ್ಲಿ ಒಂದು 80% ಬದುಕುತ್ತದೆ, ಹಾಗೆ ಪ್ರತಿ ಮರಕ್ಕೂ ನೆಡುದು ನಾನು. ಅಂದ್ರೆ ಈಗ ಒಂದು ಎಕರೆಯಲ್ಲಿ ಒಂದು 400 ಮೇಲೆ ಕಾಳು ಮೆಣಸಿನ ಬಳ್ಳಿ ಇರ್ತದೆ. ಹೌದು. ಇದರಲ್ಲಿ ಏನಾದ್ರೂ ಕಸಿ ಗಿಡ ಅಂತ ಹಾಕಿದ್ರ? ಕಸಿ ಸ್ವಲ್ಪ ಹಾಕಿದೆ, ನನಗೆ ಕಸಿ ಅಷ್ಟು ಒಳ್ಳೇದು ಕಾಣಲಿಲ್ಲ. ಅದಕ್ಕಿಂತ ನಮ್ಮ ಪನಿಯೂರೇ ಒಳ್ಳೇದು ಕಂಡಿದೆ. ಪನಿಯೂರು ನಮ್ಮ ಕಟ್ಟಿಂಗ್ ಅನ್ನು ನಾವೇ ಸ್ವತಃ ನಡುದು. ಕಟ್ಟಿಂಗ್ ಅನ್ನು ನಾವು ಒಂದು ಮೀಟರ್ ಉದ್ದಕ್ಕೆ ತುಂಡು ಮಾಡಿ ಮರಕ್ಕೆ ನಟ್ಟು ಮೂರು ಕಟ್ಟ ಹಾಕೋದು. ಅದರಲ್ಲಿ ವರ್ಷದಲ್ಲಿ ಇಂತ ಸಮಯದಲ್ಲಿ ನೆಟ್ಟರೆ ಚೆನ್ನಾಗಿ ಬೇರು ಬರ್ತದೆ ಅಂತ ಏನಾದ್ರೂ ಲೆಕ್ಕಾಚಾರ ಉಂಟಾ? ಖಂಡಿತ, ಆರದ್ರೆ ಸಮಯದಲ್ಲಿ ನಡಬೇಕದು. ಆರದ್ರೆ ಮಳೆ ಸಿಗುವ ಸಮಯದಲ್ಲಿ ನಟ್ರೆ ಹೆಚ್ಚಿನ ಕಟ್ಟಿಂಗ್ ಗಳು ಬದುಕುತ್ತವೆ. ಓಹೋ, ಜುಲೈ ತಿಂಗಳಲ್ಲಿ ನೆಡಬೇಕು. ಹೌದು, ಕರೆಕ್ಟ್, ಜುಲೈ ತಿಂಗಳಲ್ಲಿ ನಡಬೇಕು. ಆಮೇಲೆ ಈಗ ಇವುಗಳಿಗೆಲ್ಲ ಗೊಬ್ಬರ ಕೊಡುವುದರ ಬಗ್ಗೆ ಹೇಳಿ. ಈಗ ಮಿಶ್ರ ಬೆಳೆಯನ್ನು ಬೆಳೆದಂತ ಸಂದರ್ಭದಲ್ಲಿ ಅಡಿಕೆಗೆ ಅಥವಾ ಕಾಳು ಮೆಣಸಿಗೆ ಅಥವಾ ಕೊಕ್ಕೋ ಗಿಡಗಳಿಗೆ ಪ್ರತ್ಯೇಕವಾಗಿ ಗೊಬ್ಬರ ಕೊಡುವುದಿದ್ರಲ್ಲಿ ಹೇಗೆ? ಅವು ಎಲ್ಲದಕ್ಕೂ ಬೇರೆ ಬೇರೆ ಗೊಬ್ಬರ ಕೊಡುವುದು ಒಳ್ಳೇದು. ನಾನು ವರ್ಷಕ್ಕೆ 3 ಸರ್ತಿ ಗೊಬ್ಬರ ಕೊಡ್ತೇನೆ. ಸಾಧಾರಣ ಈ ಟೈಮ್ ಅಲ್ಲಿ ಅಂದ್ರೆ ಈ ಜುಲೈ ಆಗಸ್ಟ್ ನಲ್ಲಿ ಫಸ್ಟ್ ಗೆ ಕುಮ್ಮಾಯ ಹಾಕ್ತೇನೆ. ಕುಮ್ಮಾಯ? ಹೌದು, ಸುಣ್ಣ. ಸುಣ್ಣ ಅದನ್ನು ಸಾಧಾರಣ ಒಂದು ಮರಕ್ಕೆ 1.25 kg ಆಗುವಷ್ಟು ಹಾಕಿ 1 ತಿಂಗಳ ಸಮಯ ಬಿಡಬೇಕು ಅವಧಿ. ನಂತರ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾವ್ದಾದ್ರು ಅಂದ್ರೆ ಹರಳಿಂಡಿ ಅಂತದನ್ನು ಹಾಕುದು. ಹರಳಿಂಡಿ ಮತ್ತೆ ಸ್ವಲ್ಪ ಬೇವಿನ ಹಿಂಡಿ, ಬೇವಿನ ಹಿಂಡಿ ಎನಿಮೀಲ್ ಅಂತೇಳಿ ಒಂದು ಸಿಗ್ತದೆ, ಎಲುಬಿನ ಹುಡಿ, ಅದು ಮತ್ತೆ ಪೊಟ್ಯಾಶ್, ಅಷ್ಟು ಮೂರನ್ನು ಒಂದು 1/4 kg ಹರಳಿಂಡಿ, 1.5 kg ಎನಿಮೀಲ್, ಮತ್ತೆ 1 200 g ಪೊಟ್ಯಾಶ್, ಅದು ಫಸ್ಟ್ ಡೋಸ್ ಇಟ್ಟು ಕೊಡುದು. ಈ ಕುಮ್ಮಾಯ ಹಾಕಿ 1 ತಿಂಗಳು ಕಳೆದು ಆಮೇಲೆ ಸಾಧಾರಣ ಡಿಸೆಂಬರ್ ಜನವರಿಯಲ್ಲಿ ಆಗಿ ಪುನಃ 1 ಡೋಸು ಇಫ್ಕೋ, ಅದೊಂದು 300 g ಕೊಡುದು ಪ್ರತಿ ಅಡಿಕೆ ಮರ ಹಾಕುವಾಗ. ಎಲ್ಲದಕ್ಕೂ ಹಾಕುದು, ಅಡಿಕೆ, ಕೊಕ್ಕೋ, ಮೆಣಸು ಎಲ್ಲ ಅಂತಲ್ಲಿ ಅಲ್ಲಿ ತೋಟದಲ್ಲಿ ಎಂತೆಲ್ಲ ಉಂಟು ಎಲ್ಲದಕ್ಕೂ ಹಾಕುದು. ಇಲ್ಲದಿದ್ರೆ 1ಕ್ಕೆ ಕೊಡದೆ ಇದ್ರೆ ಅದು ಈಚೆ ಕಡೆಯಿಂದ ಎಳಿತದೆ. ಹಾಗೆ ನಾವು ಆಚೆಕ್ಕೆ ಸಾಕಷ್ಟು ಫರ್ಟಿಲೈಸರ್ ಕೊಟ್ರೆ ಅದರ ಗುಣ ಪ್ರತ್ಯೇಕ ಉಂಟು. ಮಾರ್ಚ್ ಅಲ್ಲಿ ಪುನಃ 1 ಡೋಸ್ ಕೊಡ್ಲಿಕ್ಕೆ ಉಂಟು. ಮಾರ್ಚ್ ಅಲ್ಲಿ ಏನ್ ಕೊಡ್ತೀರಿ? ಮಾರ್ಚ್ ಅಲ್ಲಿ ಪೊಟ್ಯಾಶ್. ಪೊಟ್ಯಾಶ್ ಎಷ್ಟು ಗ್ರಾಮ್ ಅದು? ಪೊಟ್ಯಾಶ್ ಸಾಧಾರಣ 200 g ಪೊಟ್ಯಾಶ್. ಕೆಲವೊಮ್ಮೆ ಸ್ವಲ್ಪ ಸುಫಲ ಕೂಡ ಅದರೊಟ್ಟಿಗೆ ಕೊಡುದು ಉಂಟು. ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳು ಅಂದ್ರೆ ಹೆಚ್ಚಿನ ಒಂದು ಹೂ ಬಿಡುವಂತ ಸಮಯ. ಹೌದು, ಆ ಸಮಯದಲ್ಲಿ ಅದಕ್ಕೆ ಕೊಟ್ರೆ ಈ ಹೋದ್ರ ನಳ್ಳಿ ಅದು ನಿಲ್ಲಕ್ಕೆ ಒಳ್ಳೇದಾಗ್ತದೆ. ಹೌದು ಹೌದು. ಅಂದ್ರೆ ಈಗ ಸಾವಯವ ರೀತಿಯಲ್ಲಿ ಹಟ್ಟಿ ಗೊಬ್ಬರದ ಜೊತೆ ಜೊತೆಗೆ ಬೇರೆ ಪೊಟ್ಯಾಶ್ ಕೂಡ ಬೇಕಾಗ್ತದೆ, ಮತ್ತೆ ನೈಟ್ರೋಜನ್ ಸ್ವಲ್ಪ ಕಡಿಮೆ ಕೊಡ್ತೀರಿ ನೀವು? ನೈಟ್ರೋಜನ್ ನಾವು ಇದರಲ್ಲಿ ಹಾಕ್ತೇವಲ್ಲ, ಅದು ಅಂದ್ರೆ ಹರಳಿಂಡಿಯಲ್ಲಿ ಇರೋದು ನೈಟ್ರೋಜನ್ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ. ಹೌದು ಹೌದು. ಇಫ್ಕೋ ಕೊಡ್ತೀರಲ್ಲ? ಇಫ್ಕೋ ಕೊಡ್ತೇನೆ. ಸರಿ, ಈಗ ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಡಿಕೆಗೆ ಬೆಳೆಗೆ ಸಂಬಂಧಪಟ್ಟಿರುವಂತಹದ್ದು ಕೊಳೆ ರೋಗದ ನಿರ್ವಹಣೆ, ಇದರ ಬಗ್ಗೆ ಹೇಳಿ. ಕೊಳೆ ರೋಗ ಸಾಧಾರಣ ನಮಗೆ ತಪ್ಪಿಸ್ಲಿಕ್ಕೆ ಬೇಕಾಗಿ ಒಂದು ಮೇ ಲಾಸ್ಟ್ ಗೆ ಒಂದು ಬೋರ್ಡ್ ಸ್ಪ್ರೇ ಕೊಡುದು. ಪುನಃ 1 ತಿಂಗಳಾಗುವಾಗ ರೋಗ ಉಂಟಾ ಇಲ್ವ ಅಂತ ನೋಡ್ಲಿಕ್ಕಿಲ್ಲ. ಆ ತಿಂಗಳಾಗುವಾಗ ಪುನಃ 2ನೇ ಡೋಸು ಅದು ಬೋರ್ಡ್ ಕೊಡುದು. ಮತ್ತೆ ಪುನಃ 3ನೇ ಡೋಸ್ ಸಹ ನಾನು ಅಗತ್ಯ ಇದ್ರು ಇಲ್ಲದಿದ್ರು ನಾನು 3ನೇ ಡೋಸ್ ಸಹ ಕೊಡ್ಲಿಕ್ಕೆ ಉಂಟು. ಈಗ 3ನೇ ಡೋಸ್ ಈಗ ನಡೀತಾ ಉಂಟು. ಹಾಗೆ ಅದು ನಾವು ರೋಗ ಬಂದಿತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಲಿಕ್ಕಿಲ್ಲ, ನಾವು ಅಷ್ಟು ಆ ಟೈಮ್ ಆಗುವಾಗ ಕೊಟ್ಟು ಇಡಬೇಕು. ಮಳೆ ಯಾವಾಗಲೂ ಬರಬಹುದು? ಅವು ಯಾವಾಗಲೂ ಬರಬಹುದು, ಬಂದ ಮತ್ತೆ ನಾವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಾವು ಇಲ್ಲದಿದ್ರೆ ಎಷ್ಟು ಇಡೀ ವರ್ಷ ಇಡೀ ಕಷ್ಟ ಬಂದು ಮಾಡಿದ ಎಲ್ಲ ಕೆಲಸ ಈ 1-2 ದಿವಸ 1 ವಾರದಲ್ಲಿ ಮಳೆ ಸರಿಯಾಗಿ ಬಂದ್ರೆ ಅದೆಲ್ಲ ರೋಗ ಬಂದು ಹಾಳಾಯ್ತು. ಹೌದು ಹೌದು. ಹಾಗೆ ನಾವು ರೋಗ ಬರ್ತದೆ ಅಂತ ಹೇಳಿಯೇ ತಿಳ್ಕೊಂಡು ಬಿಡ್ಬೇಕು, ಬರ್ಲಿಕ್ಕಿಲ್ಲ ಅಂತ ಹೇಳಿ ಯೋಚನೆ ಮಾಡಬಾರ್ದು. ಆಮೇಲೆ ಲಕ್ಷ್ಮೀನಾರಾಯಣ ಭಟ್ ಅವರೇ, ಈ ಫೈಬರ್ ದೋಟಿಯ ಉಪಯೋಗವನ್ನ ನೀವು ಮಾಡ್ತಾ ಇದ್ರಿ, ಇದರ ಅನುಭವವನ್ನ ಹೇಳಿ. ನಾನು ಸಾಧಾರಣ 1-8 ವರ್ಷದಿಂದ ದೋಟಿನಿಂದ ಮದ್ದು ಸ್ಪ್ರೇ ಮಾಡ್ತಾ ಇದ್ದೇನೆ, ಸ್ವತಃ ನಾನೇ ಮಾಡುವುದು. ಈ ಒಂದು 2 ವರ್ಷದಿಂದ ಫೈಬರ್ ದೋಟಿಯನ್ನು ಬಳಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಒಂದು ಅಲ್ಯೂಮಿನಿಯಂ ದೋಟಿದು ಬರ್ತಾ ಇತ್ತು, ಹೌದು, ಅದನ್ನು ಉಪಯೋಗಿಸ್ತಾ ಇದ್ದೆ. ಅಲ್ಯೂಮಿನಿಯಂ ದೋಟಿ ಸಾಧಾರಣ ಒಂದು 30 ಫೀಟ್ 32 ಫೀಟ್ ಹೈಟ್ನವರೆಗೆ ಅದನ್ನು ನಮಗೆ ನಿಭಾಯಿಸಲಿಕ್ಕೆ ಆಗ್ತದೆ. ಅದರಿಂದ ಹೆಚ್ಚು ಉದ್ದ ಮಾಡಿದ ಕೂಡಲೇ ನಮಗೆ ಅದರ ಬ್ಯಾಲೆನ್ಸ್ ಸಿಗುವುದಿಲ್ಲ. ಹೌದು ಹೌದು, ನಮ್ಮ ಇಲ್ಲೆಲ್ಲ ಅದು ಪಳುಕುವುದು ಅಂತ ಹೇಳ್ತಾರೆ. ಹಾಗೆ ಆದ ಕೂಡಲೇ ನಮಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ ತೋಟದಲ್ಲಿ. ಫೈಬರ್ ದೋಟಿ ಆದ್ರೆ ಹೇಗೆ? ಫೈಬರ್ ದೋಟಿ ಇದಕ್ಕಿಂತ ಸುಲಭ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸುಲಭ. ಸಾಧಾರಣ ಒಂದು 50 ಫೀಟ್ ವರೆಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ. ಫೈಬರ್ ದೋಟಿಯಲ್ಲಿ ಸಿಂಪರಣೆ ಮಾಡೋದ್ರ ಜೊತೆಗೆ ಅಡಿಕೆಯನ್ನು ಕೂಡ ಕೊಯ್ಬಹುದು ಅಂತ ಇದೆ. ಹೌದು, ಕೊಯ್ಯುವುದು ನನಗೆ ಕೊಯ್ಯಲಿಕ್ಕೆ ನನಗೆ ಅಷ್ಟು ಅದು ಪ್ರಾಕ್ಟಿಕಲ್ ಆಗ್ಲಿಲ್ಲ. ನಾನು ಪ್ರಯತ್ನ ಮಾಡಿದೆ, ಪಕ್ಷ ಅದರಲ್ಲಿ ಕೆಲವೊಂದು ಡ್ರಾಬ್ಯಾಕ್ ಇದೆ. ಏನು ಅಂತ ಹೇಳಿದ್ರೆ, ಅದನ್ನು ಗೊನೆಗೆ ಹಾಕಿ ಎಳೆಯುವಾಗ ಕೆಲವೊಮ್ಮೆ ಮೇಲಿನ ಪೀಸು ಬೇರೆ ಆಗ್ತದೆ. ಅದು ಏನೋ ಅದರಲ್ಲಿ ಸ್ವಲ್ಪ ತೊಂದರೆ ಕಂಡಿದೆ ನನಗೆ. ಕೊಕ್ಕೆಯಲ್ಲಿ ಉದ್ದಕ್ಕೆ ಜಾರಿಕೊಂಡು ಬರ್ತದ? ಕೊಕ್ಕೆಯಲ್ಲಿ ಜಾರಿಕೊಂಡು ಬರುದಲ್ಲ, ಮೇಲಿನ ಪೀಸು ಇದು ಅದರ ಸಂದು ಅಷ್ಟು ಗಟ್ಟಿ ಆಗುದಿಲ್ಲ. ನಾವು ಫುಲ್ಲು ಬಲ ಹಾಕುವಾಗ ಕೆಲವೊಮ್ಮೆ ಜಾರ್ತದೆ, ಅದರಲ್ಲಿ ಅರ್ಧ ಪೀಸ್ ಮೇಲೆ ಉಳ್ಕೊಳ್ತದೆ, ಗೊನೆಯಲ್ಲೇ ನೆತಾಡ್ತದೆ, ಮತ್ತೆ ಅದನ್ನು ತೆಗಿಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ. ಈ ಫೈಬರ್ ದೋಟಿ ಎಷ್ಟು ತೂಕ ಇರ್ತದೆ? ಅದೊಂದು 5 ಕೆಜಿ ತೂಕ ಇರ್ಬೋದು, 50 ಫೀಟ್ನ ಕೆಜಿ, 4.5 ಕೆಜಿ ಅದರ ಎಲ್ಲ ಇದೆಲ್ಲ ಸಲಕರಣೆಗಳು ಸೇರಿ. ಈಗ ಸಿಂಪರಣೆ ಮಾಡುವ ಟೈಮ್ ಅಲ್ಲಿ ಕುತ್ತಿಗೆ ನೋವು ಎಲ್ಲ ಬರುದಿಲ್ವ? ಬರ್ತದೆ. ನಾನು ಸಾಧಾರಣ ಅದಕ್ಕೆ ಏನು ಮಾಡುದು ಅಂತ ಹೇಳಿದ್ರೆ, ದಿವಸಕ್ಕೆ 1 ಬ್ಯಾರಲ್ 1.5 ಬ್ಯಾರಲ್ ಅಷ್ಟು ಹೊಡೆಯುದು, ಜಾಸ್ತಿ ಹೊಡಿಲಿಕ್ಕಿಲ್ಲ. ತುಂಬಾ ಮಾಡಿದ್ರೆ ಕುತ್ತಿಗೆ ನೋವು ಬರ್ತದೆ. 1 ಬ್ಯಾರಲ್ ಹೊಡಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? 1 ಬ್ಯಾರಲ್ ಮದ್ದು ಹೊಡಿಲಿಕ್ಕೆ ಸಾಧಾರಣ ನನಗೆ 2.5 ರಿಂದ 3 ಗಂಟೆ ಸಮಯ ಬೇಕಾಗ್ತದೆ. ಸರಿ, ಈಗ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಹೇಳಿ. ಈಗ ಅಡಿಕೆಗೆ ಸಾಮಾನ್ಯವಾಗಿ ಸ್ಪ್ರಿಂಕ್ಲರ್ ಹಾಕುವಂತದ್ದು ಅಭ್ಯಾಸ ಇರ್ತದೆ, ಜೊತೆಗೆ ಇತ್ತೀಚೆಗಂತೂ ಈ ಡ್ರಿಪ್ ಇರಿಗೇಷನ್ ಕೂಡ ಬಂದಿದೆ. ನೀರು ಅಡಿಕೆಗೆ ಸ್ಪ್ರಿಂಕ್ಲರ್ ಪರವಾಗಿಲ್ಲ, ಡ್ರಿಪ್ ಸಹ ಒಳ್ಳೇದು. ನೀರು ಕಡಿಮೆ ಇದ್ರೆ ಡ್ರಿಪ್ ಒಳ್ಳೇದು. ನೀರು ಯಥೇಚ್ಛ ಇದ್ರೆ ಸ್ಪ್ರಿಂಕ್ಲರ್ ತೊಂದರೆ ಇಲ್ಲ, ಸ್ಪ್ರಿಂಕ್ಲರ್ ಒಳ್ಳೇದೇ. ಆದ್ರೆ ಬೇಕಾದಕ್ಕಿಂತ ಜಾಸ್ತಿ ಕೊಡಬಾರದು ನೀರು. ಬೇಕಾದಕ್ಕಿಂತ ಜಾಸ್ತಿ ಕೊಡಬಾರದು, ಕೊಟ್ರೆ ಏನಾಗ್ತದೆ? ಅದು ಎಂತ ಹೇಳಿದ್ರೆ, ಕೆಲವು ರೋಗ ಬರುತ್ತೆ ಅಂತ ಹೇಳ್ತಾರೆ. ಕೊಳೆ ರೋಗ ಕುಸ ಹೆಚ್ಚು ನೀರು ಬಿಟ್ರೆ ಕೊಳೆ ರೋಗ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಈ ಕಾಯಿ ಸಹ ಹಾಗೆ, ಹೆಚ್ಚು ನೀರು ಅತಿ ಆದ್ರೆ ಕಾಯಿ ಕಚ್ಚುವುದು ಕಡಿಮೆ ಅಂತ ಹೇಳ್ತಾರೆ. ಪೋಷಕಾಂಶಗಳು ಕೂಡ ನಷ್ಟ ಆಗಬಹುದು, ಪೋಷಕಾಂಶಗಳು ನಷ್ಟ ಆಗಬಹುದು, ಹುಲ್ಲು ಜಾಸ್ತಿ ಬೆಳಿಬಹುದು. ಹೌದು, ಹುಲ್ಲು ಜಾಸ್ತಿ, ಅದೇ ಬೆಳೀತದೆ ಅಲ್ಲ. ಇನ್ನೊಂದು ಈ ಪೋಷಕಾಂಶದ ನಿರ್ವಹಣೆಗೆ ಸಂಬಂಧಪಟ್ಟಂತಹದ್ದು, ವಿಶೇಷವಾಗಿ ಕೃಷಿ ತ್ಯಾಜ್ಯಗಳ ಒಂದು ಮರುಬಳಕೆಯ ಬಗ್ಗೆ ಹೇಳಿ. ಅದರ ಬಗ್ಗೆ ಕೃಷಿ ತ್ಯಾಜ್ಯಗಳು ಅಂದ್ರೆ, ನಮಗೀಗ ಈ ಅಡಿಕೆ ಸುಲಿಯುವಾಗ ಅಡಿಕೆಯ ಸಿಪ್ಪೆ, ನಾವು ಅದನ್ನು ಬೇರೆ ಅದನ್ನು ಹಾಳು ಮಾಡ್ಲಿಕ್ಕಿಲ್ಲ, ಅದನ್ನು ತೆಕ್ಕೊಂಡೋಗಿ ಎಲ್ಲ ಅಡಿಕೆ ಮರದ ಬುಡಕ್ಕೆ ಹಾಕ್ತೇವೆ. ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ, ಮತ್ತೆ ಕಸ ಕಡ್ಡಿಗಳು ಅದೆಲ್ಲ ಸಿಕ್ಕಿದ್ದನ್ನು ಪೂರಾ ಅದಕ್ಕೆ ಹಾಕೋದು, ಹೋಗೆ ಇತ್ಯಾದಿಗಳನ್ನು. ಹಾಗೆ ತೋಟದಿಂದ ಯಾವುದೇ ವಸ್ತುವನ್ನು ನಾವು ತಂದು ಹೊತ್ತಿಸಲಿಕ್ಕೆ ಇಲ್ಲ, ಹಾಗೆ ಅದರ ಸಿಪ್ಪೆ ಯಾವುದನ್ನು ನಾವು ವೇಸ್ಟ್ ಮಾಡ್ಲಿಕ್ಕಿಲ್ಲ, ಅದನ್ನು ಹೊತ್ತಿಸಿ ಹಾಳೆ ಮಾಡ್ಲಿಕ್ಕಿಲ್ಲ, ಅದನ್ನು ಅದರ ಬುಡಕ್ಕೆ ಹಾಕ್ತೇವೆ. ನೇರವಾಗಿ ಬುಡಕ್ಕೆ ಹಾಕುವುದರಿಂದ ಏನಾದ್ರೂ ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ, ಅದು ತುಂಬಾ ಒಂದು ಉಗ್ಗು ಸಿಗ್ತದೆ, ಉಗ್ಗು ನುಸುಳು. ಆಮೇಲೆ ಎರೆಹುಳ ಬ್ಯಾಕ್ಟೀರಿಯಾಗಳನ್ನು ಅಟ್ರಾಕ್ಟ್ ಮಾಡ್ತದೆ. ಅದರ ಮೇಲೆ ಸ್ಲರಿ ನೀರು ಬಿಡ್ತೀರಾ? ಸ್ಲರಿ ಪ್ರಕೃತ ಇಲ್ಲ, ನಾವು ಮೊದಲೇ ಎಲ್ಲ ಬಿಡ್ತಾ ಇದ್ವಿ, ನನ್ನಲ್ಲಿ ಈಗ ಪ್ರಕೃತ ಇದಿಲ್ಲ, ಇನ್ನು ಮಾಡ್ಬೇಕಷ್ಟೇ. ಆಮೇಲೆ ಜಾಯಿಕಾಯಿಯನ್ನು ಕೂಡ ನೀವು ತೋಟದ ಒಳಗಡೆ ಬೆಳ್ಕೊಂಡಿದ್ದೀರಿ, ಇದರ ಬಗ್ಗೆ ಹೇಳಿ. ಜಾಯಿಕಾಯಿ ಸಾಧಾರಣ ನಮಗೊಂದು 5-6 ವರ್ಷ ಬೇಕಾಗ್ತದೆ ಅದು ಫಲ ಕೊಡ್ಲಿಕ್ಕೆ. ಒಂದು ಗಿಡದಲ್ಲಿ ಒಂದು 10 ಕೆಜಿ ವರೆಗೆ, ದೊಡ್ಡ ಮರದಲ್ಲಿ ಆದರೆ 10 ಕೆಜಿ ವರೆಗೆ ಸಿಗ್ತದೆ. ನನ್ನಲ್ಲಿ ಅಷ್ಟು ಬರಲಿಲ್ಲ, ಈಗಂದ್ರೆ 6-7 ವರ್ಷ ಆಯ್ತಷ್ಟೇ, ಈಗ ಪ್ರಾರಂಭದ ಹಂತದಲ್ಲಿ ಕೊಯ್ಲು ಶುರು ಮಾಡಿದ್ದೇನೆ ಅಷ್ಟೇ. ಸರಿ, ಕಾರಣ ಒಳ್ಳೆ ದೊಡ್ಡ ಮರ, ದೊಡ್ಡ ಮರಕ್ಕೆ 10 ಕೆಜಿ ವರೆಗೆ ಬರ್ತದೆ ಒಂದು ಮರಕ್ಕೆ. ಅದು ಸಹ ಹಾಗೆ ಬಹಳ ತುಂಬಾ, ಅದಕ್ಕೆ ತುಂಬಾ ಅಂತರ ಇಡುವುದು ಒಳ್ಳೇದು ಅಂತ ಹೇಳಿದ್ರೆ, ಮರ ದೊಡ್ಡದಾಗಿ ಬೆಳೆಯುತ್ತದೆ ಅದು. ಹೌದು, ಅದಕ್ಕಿಂತ ಅದನ್ನು ಸ್ವಲ್ಪ ದೂರ ಅಂದ್ರೆ ಸಾಧಾರಣ ಒಂದು 60-70 ಫೀಟ್ ದೂರಕ್ಕೊಂದನ್ನು ಹಾಕುವುದು ಒಳ್ಳೇದು. ಅಂದ್ರೆ ಈ ಜಾಯಿಕಾಯಿ ಮರದಿಂದಾಗಿ ಅಡಿಕೆಗೆ ಏನು ತೊಂದರೆ ಆಗುದಿಲ್ವಾ? ಅದು ತುಂಬಾ ಆದ್ರೆ ತೊಂದರೆ ಆಗ್ಬಹುದು ಅಂತ ಹೇಳಿದ್ರೆ, ಅದು ಇದರ ಸಿಂಗಾರದ ಲೆವೆಲಿಗೆವರೆಗೆ ಹೋದ್ರೆ ಅಲ್ಲಿ ಗಾಳಿ ಆಡುವುದು ಕಡಿಮೆ ಆಗ್ತದೆ, ಅದರಿಂದ ತೊಂದರೆ ಆಗುದು ತುಂಬಾ ಇದ್ರೆ, ತುಂಬಾ ದೂರ ದೂರ ಹಾಕಿದ್ರೆ ಅಷ್ಟು ತೊಂದರೆ ಬರ್ಲಿಕ್ಕಿಲ್ಲ. ದೂರ ಅಂದ್ರೆ ತರ ಹೆಚ್ಚು ಒಂದು 60-70 ಫೀಟ್ ಎಲ್ಲ ದೂರಕ್ಕೆ ಒಂದೊಂದು ಹಾಕಿದ್ರೆ ತೊಂದರೆ ಬರ್ಲಿಕ್ಕಿಲ್ಲ. ಸದ್ಯದ ಒಂದು ಮಾರುಕಟ್ಟೆ ಪರಿಸ್ಥಿತಿ ಹೇಗಿದೆ ಜಾಯಿಕಾಯಿಗೆ? ಜಾಯಿಕಾಯಿಗೆ ಸಾಧಾರಣ ಒಂದು 300 ರೂಪಾಯಿ ಕಾಯಿಗೆ, ಆಮೇಲೆ ಪತ್ರೆಗೆ ಒಂದು 1200-1500 ಇದೆ ಕೆಜಿಗೆ. ಮಳೆಗಾಲದಲ್ಲಿ ಒಣಗಿಸುವುದು ಸ್ವಲ್ಪ ಸಮಸ್ಯೆ ಆಗಬಹುದು, ಒಣಗಿಸುವಂತದ್ದು ಸ್ವಲ್ಪ ಕಷ್ಟ. ಡ್ರೈಯರ್ ಎಲ್ಲ ಇದ್ರೆ ಸುಲಭ ಆಗ್ತದೆ, ಸೋಲಾರ್ ಡ್ರೈಯರ್ ಇಲ್ಲವಾದರೆ ಕಷ್ಟ ಆಗ್ತದೆ. ಪತ್ರೆ ಹಾಳಾಗ್ತದೆ ಬೇಗನೆ, ಪತ್ರೆ ಬಹು ಬೇಗನೆ ಅದು ಕೊಳತು ಹೋಗ್ತದೆ. ಹೌದು. ಆಮೇಲೆ ಲಕ್ಷ್ಮೀನಾರಾಯಣ ಭಟ್ ಅವರೇ, ತರಕಾರಿ ಕೃಷಿಯನ್ನು ಕೂಡ ನಿಮ್ಮ ಮನೆಯ ಮಟ್ಟಿಗೆ ನೀವು ಮಾಡ್ತಾ ಇದ್ರಿ. ಹೌದು. ಇದರ ಕಷ್ಟ ಸುಖವನ್ನು ಹೇಳಿ. ತರಕಾರಿ ಸಾಧಾರಣ ಬೆಂಡೆ, ಸೊಂಡೆ, ಆಮೇಲೆ ಅಳಸಂಡೆ, ಮತ್ತೆ ಮುಳ್ಳು ಸೌತೆ. ಮಳೆಗಾಲದಲ್ಲಿ ಸಾಧಾರಣ ಮುಳ್ಳು ಸೌತೆ. ಹೌದು. ಅದನ್ನು ಮಾಡ್ತೇವೆ. ಮತ್ತೆ ಕೇನೆ, ಆಮೇಲೆ ಮುಂಡಿ ಅಂತ ಹೇಳ್ತೇವೆ. ಹೌದು. ಅದನ್ನು ತೋಟದ ಬದಿಯಲ್ಲೆಲ್ಲ ನಡ್ತೇವೆ. ಇದು ತರಕಾರಿಗೆ ಸಾಧಾರಣ ನಾವು ಮಾಡುವಾಗ ಈ ಹುಳದ ಕೀಟದ ಬಾಧೆ ಜಾಸ್ತಿ. ಹೌದು. ಅದನ್ನು ಸ್ವಲ್ಪ ನಿಭಾಯಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಏನು ಪ್ರಯತ್ನ ಮಾಡ್ತೀರಿ? ಈ ದನದ ಮೂತ್ರ, ಗೋಮೂತ್ರ, ಆಮೇಲೆ ಹೊಗೆ ಸೊಪ್ಪು ಅನ್ನು ನೀರಲ್ಲಿ ಹಾಕಿ ಕಿವುಚಿ, ಅದಕ್ಕೆ ಗಾಂಧಾರಿ ಮೆಣಸನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೇವೆ. ಕೆಲವೊಂದು ಕೀಟ ಬಾಧೆಗೆ ಅದು ಒಳ್ಳೇದಾಗ್ತದೆ. ಆಮೇಲೆ ಅಪರೂಪಕ್ಕೆ ಇಲ್ಲದಿದ್ರೆ ಮತ್ತೆ ಯಾವ್ದಾದ್ರು ಪೆಸ್ಟಿಸೈಡ್ಸ್ ಕೊಡುವುದಿದೆ, ನಿಯಂತ್ರಣ ಹತೋಟಿಗೆ ಬಾರದಿದ್ದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಕೂಡ ಕೊಡ್ತೇವೆ. ಹುಳಿ ಮಜ್ಜಿಗೆ ಪ್ರಯೋಗ ಮಾಡಿದಿರಾ? ಮಾಡಿದ್ದೇವೆ. ಏನಾದ್ರು ಯಶಸ್ವಿ ಆಗ್ತದ? ಕೆಲವೊಂದು ಸಮಯ ಆಗ್ತದೆ, ಎಲ್ಲ ಅಷ್ಟು ಸಡನ್ ಆಗಿ ಅದು ಆಕ್ಷನ್ ಕೊಡುದಿಲ್ಲ. ಹೌದು ಹೌದು. ಅಂದ್ರೆ ಈಗ ವರ್ಷ ಪೂರ್ತಿ ನಿಮಗೆ ತರಕಾರಿ ಸಿಗುವ ಹಾಗೆ ಯೋಜನೆ ಮಾಡ್ಕೊಳ್ತೀರೋ ಅಥವಾ ಮಳೆಗಾಲದಲ್ಲಿ ಮಾತ್ರ? ಮಳೆಗಾಲದಲ್ಲಿ ಜಾಸ್ತಿ ಮಾಡುದು, ವರ್ಷ ಪೂರ್ತಿ ಮಾಡುದು ಕಡಿಮೆ. ಹೇಳಿದ್ರೆ ನನಗೆ ಬಾಕಿ ಇದ್ದ ಕೆಲಸದೊಟ್ಟಿಗೆ ಅದೆಲ್ಲ ಹೊಂದಾಣಿಕೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಗೃಹಿಣಿಯರ ಪಾತ್ರವೂ ಇದೆ ಇದರಲ್ಲಿ. ಇದೆ. ಆಮೇಲೆ ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಈಗ ಅಡಿಕೆಗೆ ಕ್ಯಾಂಪ್ಕೋ ಇದೆ, ಬೇರೆ ಉತ್ಪನ್ನಗಳಿಗೆಲ್ಲ ಹೇಗೆ? ಕ್ಯಾಂಪ್ಕೋ ನಮ್ಮದೇ ಕೃಷಿಕರದೇ ಸಂಸ್ಥೆ ಅದು. ಹೌದು. ಉತ್ತಮ ರೀತಿಯಲ್ಲಿ ಕ್ಯಾಂಪ್ಕೋ ಒಂದು ಕೃಷಿಕರಿಗೆ ಸಹಾಯ ಮಾಡ್ತಾ ಇದೆ. ಅಲ್ಲಲ್ಲಿ ಬ್ರಾಂಚ್ ಗಳನ್ನು ಮಾಡಿದ್ದಾರೆ. ಹೌದು. ನಿಮ್ಮ ಹತ್ತಿರದ ಬ್ರಾಂಚ್ ಯಾವುದು? ಹತ್ತಿರದ ಬ್ರಾಂಚ್ ಇಲ್ಲಿ ವರ್ಕಾಡಿಯಲ್ಲಿ ಇದೆ. ವರ್ಕಾಡಿ. ಈಗ ತಾನೇ ಶುರು ಮಾಡಿದ್ದಾರೆ, ಮೊದಲೇ ಬೆಂಗಳೂರಲ್ಲಿ ಇತ್ತು, ಈಗ ವರ್ಕಾಡಿಯಲ್ಲಿ ಮಾಡಿದ್ದಾರೆ. ಮತ್ತೆ ಅವರು ಯಾವುದೇ ಸಮಯದಲ್ಲಿ ಮಾರ್ಕೆಟ್ ಕೆಳಗೆ ಬೀಳದಂತೆ ಒಂದು ತಡೆಯುತ್ತಾರೆ. ಖಾಸಗಿ ವರ್ತಕರು ಒಂದು ಇದು ಕಡಿಮೆ ಮಾಡದ ಹಾಗೆ ನೋಡ್ಕೊಳ್ತಾರೆ. ಹೌದು, ಕರೆಕ್ಟ್. ಸರಿ, ಈಗ ತರಕಾರಿಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಇಲ್ವೋ? ಈಗ ನೀವು ಮುಂಡಿ ಬೆಳೆಯುವುದು ಅಂತ ಹೇಳಿದ್ರಿ, ಈಗ ಹಂದಿಗಳು ಅಥವಾ ನವಿಲಿನ ಕಾಟವು ಸಾಕಷ್ಟು ಇದೆ. ಆದ್ರೆ ಮುಂಡಿ ಅಂತ ಸಾಧಾರಣ ನಾವು ಬೆಳಕು ಅಂದ್ರೆ ಈ ಮನೆಯ ನಾನು ಹೊರಗಿನ ಲೈಟ್ ರಾತ್ರಿ ಹಾಕಿಯೇ ಮಲಗುವುದು. ಎಲ್ಇಡಿ ಬಲ್ಬ್. ಹೌದು. ಈ ಲೈಟ್ ನ ಬೆಳಕು ಬರುವಲ್ಲಿವರೆಗೆ ಕಾಣುವಲ್ಲಿವರೆಗೆ ಹಂದಿ ಅಷ್ಟು ಬರುದಿಲ್ಲ. ಆಮೇಲೆ ಮುಂಡಿ ನಟ್ಟು ಅದರ ಸುತ್ತ ಈ ಚೂರಿ ಮುಳ್ಳನ್ನು ಸ್ವಲ್ಪ ಒಂದು ನಾಲ್ಕು ಹಾಕಿದ್ರೆ ಬರುದಿಲ್ಲ. ಕಣ್ಣು ಎದುರೇ ಇದ್ರೆ ಏನು ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ. ತೋಟದ ಒಳಗಡೆ ದೂರ ಎಲ್ಲ ಇದ್ರೆ ಹಂದಿ ತಿಂತದೆ. ನವಿಲಿಗೆ? ನವಿಲು ಇದಕ್ಕೆ ಕೃಷಿ ಯಾವುದು ನಮ್ಮ ಅಲ್ಲ, ಬೆಂಡೆ ಅಲಸಂಡಿಗೆಲ್ಲ ಬರುದಿಲ್ವಾ? ಅದಕ್ಕೆಲ್ಲ ಸ್ವಲ್ಪ ಅದು ಸಹ ಹಾಗೆ, ನಮ್ಮ ಈ ಬಾಗಿಲಿಗೆ ಬರುದು, ಮನೆಯ ಬಾಗಿಲಿಗೆ ಬರುದು ಕಡಿಮೆ. ಸ್ವಲ್ಪ ತೋಟದ ಒಳಗಡೆ ಎಲ್ಲ ಜಾಸ್ತಿ. ತೋಟದ ಒಳಗೆ ತರಕಾರಿ ಯಾವ್ದಿಲ್ಲಲ್ಲ. ಹೌದು ಹೌದು. ನವಿಲದ್ದು ನನಗೆ ದೊಡ್ಡ ಉಪದ್ರೆ ಬರಲಿಲ್ಲ ಅಷ್ಟು. ಒಳ್ಳೇದು ಲಕ್ಷ್ಮೀನಾರಾಯಣ ಭಟ್ ಅವರೇ, ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿಯನ್ನ ನೀವು ಮಾಡ್ತಾ ಇದ್ರಿ, ಜೊತೆಗೆ ಅಡಿಕೆ ಒಂದನ್ನೇ ನಂಬಿಕೊಂಡು ಇರಬಾರದು, ಜೊತೆಗೆ ಒಂದಷ್ಟು ಮಿಶ್ರ ಬೆಳೆಯನ್ನು ಕೂಡ ಅಗತ್ಯವಾಗಿ ಸೇರಿಸಬೇಕು ಅಂತ ಉದ್ದೇಶದಿಂದ ನೀವು ಬೇರೆ ಬೇರೆ ಬೆಳೆಯನ್ನ ಬೆಳೀತಾ ಇದ್ರಿ, ಮನೆಯ ಮಟ್ಟಿಗೆ ನೀವು ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಎಲ್ಲ ಕೃಷಿ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೇಳುಗರೆ, ಕಿಸಾನ್ ವಾಣಿಯಲ್ಲಿ ಇದುವರೆಗೆ ಮಿಶ್ರ ಕೃಷಿ ಅನುಭವದ ಕುರಿತು ಲಕ್ಷ್ಮೀನಾರಾಯಣ ಭಟ್ ಮಂಜೇಶ್ವರ ಅವರೊಡನೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ವಾಣಿಜ್ಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇದೀಗ ಆರೋಗ್ಯ ಮಾಹಿತಿ. ಕೇಳುಗರೇ, ರೋಗ ನಿರೋಧಕತೆ ಅಥವಾ ಇಮ್ಯುನಿಟಿ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರುವಂತಹ ಒಂದು ಮಾತು.

ನೆನಪಿಡಿ ಪುಟಾಣಿ ಸ್ನೇಹಿತರೆ, ಕಿಶೋರ ವೇದಿಕೆಯ ಪ್ರಸಾರ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ವ ಮಕ್ಕಳೇ? ಕೇಳುಗರೆ, ಇದೀಗ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆ ಎಲ್ಲಿ ಹನುಮನು ಅಲ್ಲಿ ರಾಮನು.